ಮೂರರಿಗೆ ರೌದ್ರಪತಿಯಂತೆ ಕಾಣುತ್ತ ಎರಡು ಹಸ್ತಗಳನ್ನು ಜೋಡಿಸಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೂರಿದ ವನರೈ ಗಂಭೀರ ಚಂದಿರ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು. ತಾವುದಾರು ದೊರೆಯೇ ಕರ್ಪೂರದ ಉರಿಯೇ. ಏ ಸಾರಥಿ, ನಾನು ದಾರೆಂದರೆ ಶಹಬ್ಬಾಸ್. 101 ಮಂದಿ ಕೌರವರು ತಂದಿದ್ರದ ರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನೆಂದನು ಶಹಬ್ಬಾಸ್. ಶಿಂಹ ಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜ ಪರಿಪಾಲನೆಯನ್ನು ಮಾಡುವಂತ ದುರ್ಯೋಧನ ಭೂಪಾಲನೆಂದು ತಿಳಿಯರೈ ಚಂದಿರ ಸಪ್ತಾದಿ ಚಂದಿರ. ದುರ್ಯೋಧನ ಭೂಪಾಲನಾದರೆ ಬಹಳೇ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ಶಹಬ್ಬಾಸ್, ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದು ನೋಡ್ರಿ, ಆ ಮಂದಮತಿಯಾದ ಪಾಂಡವರನ್ನು ಸೂಜನೆಯಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವೆನು. ಶಹಬ್ಬಾಸ್, ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣವಾಯಿತರ ಸಾರಥಿ. ಅದೇ ಜಾಗೃತಿ ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮ್ಗೆ ಆಜ್ಞೆಯನ್ನು ಪೇಳಿದ್ರಿ ದೇವ. ಸಾರಥಿ, ನಿನಗೆ ಆಜ್ಞೆವೇನೆಂದರೆ? ಹೌದ್ರಿ. ಎನ್ನ ಇದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲ ಸಾರಥಿ, ಅತಿ ಜಾಗೃತಿ. ಏನು ಚಿಂತವಿಲ್ಲ, ಕರೆಸ್ತೇವ್ರಿ ಬುದ್ಧಿ. ಬಂದವರು ತಾವುದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ದರ್ಪಟ ಧನುಧಾರಿ ಕಂದರ ಪದೋಳು ಲೆಟಲಿ ನೆನಸುತ್ತಲಿ ಶಹಬ್ಬಾಸ್ಭಯದಂತೆ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟು ಪಟನೆ ಶಹಬ್ಬಾಸ್. ನೀನು ದಾವಣ ಸೇವಕ ಭಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವುದಾರು ಪುಂಡ ಕಲಿ ಪ್ರಚಂಡ. ಸಾರಥಿ, ನಾನು ದಾರಂದರೆ ಶಹಬ್ಬಾಸ್. ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಹಬ್ಬಾಸ್ ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಹಬ್ಬಾಸ್ ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ. ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಶಹಬ್ಬಾಸ್ ಕಟ್ಟ ಕಡಲೆಂದು ಬಿಸಿಲಿನಂತೆ ಕಿರಣದಿಂದ ಬಹುಮಂಡಲಕ್ಕೆ ಅವರು ಬಿದ್ದಿರುವೆ ಶಹಬ್ಬಾಸ್. ಯಾರೈ ಸಾರಥಿ ರಾಜೇಂದ್ರ ಭೂಪತಿ ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರ್ಕಿಸದೆ ಶಹಬ್ಬಾಸ್ ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ್ನು ಸಂಭ್ರಮದಿಂದ ಗಂಭೀರನಾಗಿವರೆಗೆ ಬೆಳೆಸಿದನು. ಸ್ರೇಯಸ್ಸನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರವಿದ್ಯೆಗಳನ್ನು ಕಲಿತು ಶಹಬ್ಬಾಸ್ ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲವಿದ್ದದಲ್ಲಿ ಪಾಂಡವರಿಗೆ ತಂಡವನ್ನು ಸಂರಕ್ಷಿಸಿ ಶಹಬ್ಬಾಸ್ ಕವಚ ಕುಂಡಲವನ್ನು ಧರಿಸಿಕೊಂಡಂತ ಕರ್ಣ ಬಹದ್ದೂರನನ್ನು ತಿಳಿಯ ಸಾರಥಿ ಅತಿ ಜಾಗೃತಿ. ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯಿತು, ಮುಂದೆ ನಮಗೇನು ಆಜ್ಞಾ ಹೇಳಿದ್ರಿ ಬುದ್ಧಿ? ಸಾರಥಿ, ನನಗೆ ಮುಂದೆ ಆದ್ಯವೇನಂದ ಏನಿರುವುದ್ರಿ? ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು. ಶಹಬ್ಬಾಸ್ ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ ಅತಿ ಜಾಗೃತಿ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿರಿ. ನಮ ನಮ ರಾಜೇಂದ್ರನೇ, ನಿಮ್ಮ ಪಾದಕ್ಕೆ ವಂದಿಸಿದನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಗಲೇ ಮಹಾತೇಜನೆ. ಹೇ ರಾಜೇಂದ್ರನೇ, ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದರವರೇನು? ಶಹಬ್ಬಾಸ್ ನಿಮ್ಮ ಸೈನ್ಯದಲ್ಲಿರುವ ದ್ರೋಣು ಶಕುನು ಇವರು ಏನಾದರೂ ನಿಂದೆ ಮಾತನಾಡಿರುವರೇನು? ತಡಿಯದನಿಗೆ ಅಪ್ಪಣೆಯನ್ನು ಕೊಟ್ಟರ ಜಡಮತಿಗಳೆಲ್ಲ ಶಳಿನಾಶವನ್ನು ಮಾಡಿ ಅನ್ನ ಖಡಗಕ್ಕೆ ಅವತನ್ನು ಕೊಡುವೆನು. ಶಹಬ್ಬಾಸ್ ಏನನ್ನುತ್ತಿ ರಾಜ್ಯ ರವಿಕೋಟ ತೇಜ ಕರ್ಣಬಹದ್ದೂರನೇ ಕೇಳು. ಶಹಬ್ಬಾಸ್ ನಮ್ಮ ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ ಆ ಅರಣ್ಯದಲ್ಲಿ ವಾಸಿಸಿರುವ ಕುಲ್ಲ ಪಾಂಡವರ ಎದುರಿಗೆ ಘೋಷಯಾತ್ರೆ ನಿಮಿತ್ತವಾಗಿ ಶಹಬ್ಬಾಸ್ ಹೋಗವನ ನಡೆಯುವಂತವನಾಗು ಮಿತ್ರನೇ ಸರ್ವಕಾಲಕ್ಕೆ ಸ್ವತಂತ್ರನೇ.

ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿ. ನಮೋ ನಮೋ ರಾಜ, ನಿಮ್ಮ ಪಾದಕ್ಕೆ ವಂದಿಸುವೆ. ಐಶ್ವರ್ಯವಾಗಲಿ, ಹೇಳುವಂತವನಾಗುವನ ಪಾಲಿಕ ಸತ್ಯ ಸೇವಕ. ಹೇ ಚಿತ್ರಸೈನ ಮಹಾರಾಜನೇ. ಹೇ ವನಪಾಲಿಕನೇ, ಹಾ ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವಿ? ಶಹಬ್ಬಾಸ್, ಜಾಗೃತಿಯಿಂದ ಪೇಳಬೇಕು ವನಪಾಲಿಕ ತುಂಟ ಬಾಲಕ. ಹೇ ಮಹಾರಾಜನೇ, ಶಹಬ್ಬಾಸ್, ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್, ಹಸ್ತನಾವತಿ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡ ಹತ್ತಿದ್ದಾರೆ. ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸಸ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ನಡು ಮಾಡದ ರಥವನ್ನು ಬಿಡುವಂತವನಾಗಲ ಸಾರಥಿ. ನಿಮ್ಮರುಂಡವನ್ನು ಹಾರಿಸಿ ಬಿಡುವನು, ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವನು. ಸಪ್ಪ, ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡೆಯ ಅದಮ ಮಹಾಬಂಡ. ಚಿತ್ರಸೇನೆ ಬಾಳಿಯ ನಳ್ಳಿನಂತೆ ತೋರುವ ನೀನು ನನಗೆ ಅವುತೆಲ್ಲ ಆಗಬೇಡ. ಹಾಗೆ ಬಂದಿದೆ ಹಾಗೆ ತಿರುಗಿ ಹೋಗುವಂತವನಾಗು ಚಿತ್ರ ಮಾಡುವನು ವಿಚಿತ್ರ. ಬಹದ್ದೂರ ಕರ್ಣನೇ ಕೇಳು. ಸಪ್ಪ, ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ಏನಿರುವ ಜಾಗ್ರತೆಯಿಂದ ಬಗಳುವಂತ ಕಾಳಗವನ್ನು ಮಾಡದೆ ಎನ್ನ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ, ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಬರ ಹೇಳುವಂತವನಾಗಲ ಸಾರಥಿ. ಚಿಂತನೆ ಹೇಳ್ತವ್ರೆ, ಹೇ ಅಂಧಕನ ಮಗನೇ, ಶಹಬ್ಬಾಸ್ ಅಷ್ಟ ಐಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಎಲ ಮೂರ್ಖನೇ, ಎಲೈ ಚಂಡನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ಎಲೈ ದುಷ್ಟ ಹಮ್ಮಿ ಸುಳ್ಳಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಶ್. ಯುದ್ಧ ಮಾಡುವನಾದರೆ ನಿರ್ಧರಿಸು, ಯೋಚನೆಯನ್ನು ಮಾಡಬೇಡ. ಶಹಬ್ಬಾಶ್ ಶಹಬ್ಬಾಶ್. ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂಥ ಕೆಲಸಕ್ಕೆ ಬಲು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಶ್ ಶಹಬ್ಬಾಶ್. ಎಲೈ ಮೂರ್ಖರೇ, ಎಲೈ ಭಂಡನೆ. ಕರುಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾಡಿ ಕಾಗಿಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಶ್. ಎನ್ನಗಳ ಯಾರು ಪಟಕ್ಕೆ ಅಂತರಿಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಶ್ ಶಹಬ್ಬಾಶ್. ನೋಡುವಂತವನಾಗಲ ಈ ಮೂಡ ಹೊರಗೆ ಬಂದಿತ್ತು ನಿನಗೆ ಕೇಳ. ಬಲಯಲೈ ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಶ್. ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹಲಬಬೇಡ. ಎಲಾ ಭಂಡನೆ, ಎಲೈ ಸಂಡನೆ. ಎನ್ನ ಹಸ್ತದಿಲ್ಲೋ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿವೆನು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ. ಎಲೈ ಸಂಡನೆ, ಎಲೈ ಭಂಡನೆ. ಇದುವಲ್ಲದೆ ಮತ್ತಾದರೆ ಎಚ್ಚರಿ ಕೇಳುವಂತವನ. ಅದೇನಿರ್ಬೋದು ಜಾಗೃತಿಯಿಂದ ತಿಳಿಸುವಂತವನಾಗು. ಯಾವ ಪುಂಡನು, ಯಾವ ಪುಂಡನು, ಬಾಯಿ ಬಂಡನ. ಶಹಬ್ಬಾಶ್ ಶಹಬ್ಬಾಶ್. ನಿನ್ನ ಮೋಹನಾಸ್ತ್ರದ ಪರಾಕ್ರಮವನ್ನು ಬಹಳ ಇರುವುದು. ಶಹಬ್ಬಾಶ್. ಜಾಗ್ರತೆಯಿಂದ ಬಿಡುವಂತವನಾಗು ಚಿತ್ರ, ಮೋಹನನು ವಿಚಿತ್ರ. ತಡ ಮಾಡದ ವಿದ್ದಕ್ಕೆ ನಿಲ್ಲುವಂತವನಾಗು ಕೊಲ್ಲ. ದುಡ್ಡಿ ಮರಿವನ ಅಲ್ಲ. ಕಿರ್ಕಿರ್ ತಾಯ ತಾಯ ಕಿರ್ಕಿರ್ ಕಿರ್ಕಿರ್ ದುರ್ಯೋಧನನು ತನ್ನ ಅಷ್ಟ ಐಶ್ವರ್ಯ ಮದ್ವಿನಲ್ಲಿ ತಿರುಗುತ್ತಾ ಬಂದ ಪಾಂಡವರ ಮುಂದೆ ಬಂದು ತನ್ನ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು. ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲ ಸಾರಥಿ. ಆಗಿ ಜಾಗೃತಿ. ಏನು ಚಿಂತೆ ನೋಡ್ತಾವ್ರೆ? ಮಾಲಿಂಗೈ ಆಗೇ. ಇದುವರೆಗೆ ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರಿಂದ ದುರ್ಯೋಧನ ಗರ್ವಭಂಗ ದೊಡ್ಡಾಟ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಕೃಷಿ ಹಾಡು. ಗೊಬ್ಬರ ಬೇಕು ಅನ್ನ ಹೊಲಕ, ಬಂಗಾರದಂಥ ಬೆಳಿ ಬೆಳಿಯುದಕ. ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ, ಬಂಗಾರದಂಥ ಬೆಳಿ ಬೆಳಿಯುದಕ. ಅನ್ನ ಹೊಲಕ ಬಂಗಾರ